கேரி ஏழி மேலே மூறு கறி குறிமறி கறி கேரி ஏழி மேலே மூறு கறி குறிமறி ஜெயித்து ஜெயித்து ಕರಿ ಕುರಿ ಮರಿ ಮೇಯ್ತಿತ್ತು ಹಯ ಮೇಯ್ತಿತ್ತು ಕರೆಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಕರೆಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಕರೆಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯ್ತಿತ್ತು ಹಾಯಾಗಿ ಮೇಯ್ತಿತ್ತು ಮೇಯ್ತಿತ್ತು ಮೇಯ್ತಿತ್ತು ಮೇಯ್ತಿತ್ತು ಮಧ್ಯದಲ್ಲಿ ಉಳಿದುಕೊಂಡ ಗಬ್ಬತ್ತೋಳ ಕಬ್ಬಿನಲ್ಲಿ ಮಧ್ಯದಲ್ಲಿ ಉಳಿದುಕೊಂಡ ಗಬ್ಬತ್ತೋಳ ಊರಿನ ನೋಡಿ ಹಬ್ಬ ಎಂದು ಕಾಯ್ತಿತ್ತು ಕಾಯ್ತಿತ್ತು ಬಾಯಲ್ಲಿ ನೀರು ಚಪ್ಪರಿಸಿಕೊಂಡು ಕಣ್ಣು ಕಣ್ಣು ಕಟ್ಟಿಸ್ಕೊಂಡು ಕಣ್ಣು ಕಣ್ಣು ಕಟ್ಟಿಸ್ಕೊಂಡು ಬಾಯ ನೀರು ಚಪ್ಪರಿಸ್ಕೊಂಡು ಕಣ್ಣು ಕಣ್ಣು ಕಟ್ಟಿಸ್ಕೊಂಡು ತೂರಿ ಕಡೆ ನೋಡಿಕೊಂಡು ಬರ್ತಿದ್ದು ತೋಳ ಬರ್ತಿದ್ದು ಬಾಲಾಗಿಲ್ಲ ಸೆಟ್ಟಿಸ್ಕೊಂಡು ಬಾಲಾಗಿಲ್ಲ ಸೆಟ್ಟಿಸ್ಕೊಂಡು ಹಾರು ಹೊಗೆ ಹಾಡು ಸೀನು ಬಂದೋಯ್ತು ಕಾಲು ಸಾರಿ ತೋಳೆ ಕೆಳಕ್ಕಿದ್ದೋಯ್ತು ಕೆರಕ್ಕಿದ್ದೋಯ್ತು ಮೋಡ ಮಧ್ಯೆ ಗುಡ್ಗೋ ಹಾಗೆ ಎಲ್ಲ ನಡುವೋ ಹಾಗೆ ಮೋಡ ಮಧ್ಯೆ ಗುಡ್ಗೋ ಹಾಗೆ ಭೂಮಿ ಎಲ್ಲ ನಡುವೋ ಹಾಗೆ ಜೋರ ಕರ್ಜನ ಮಾಡ್ತಾ ಸಿಂಹ ಬರ್ತಿದ್ದು ನೀರಿ ಬರೋ ತೋಳ ತಿನ್ನೋ ಕಂತ ಬಿಟ್ಕೊಂಡ್ ಬಾಯಿ ನುಗ್ಗಿರಿದು ಮುದುರ್ಕೊಂಡು ಬಾಲ ತಪ್ಪಿಸ್ಕೊಂಡೋಡೋಯ್ತು ಬೇಡ ಹಾಕಿದ್ ಬಾಯ ಸಿಂಹ ಸಿಕ್ಕಿದು ತೋಳ ಓಡೋಯ್ತು ಸಿಂಹ ಸಿಕ್ಕಿದು ಇಷ್ಟೆಲ್ಲ ಆದರೂ ತರಿಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯ್ತಿತ್ತು ಹಾಯ ಮೇಯ್ತಿತ್ತು ಹರಿ ಕೇರೆ ಏರಿ ಮೇಲೆ ಪೂರು ಕರಿ ಕುರಿ ಮರಿ ಮೇ ಮೂರು ಕರಿ ಕುರಿ ಮರಿ ಮೆದಿತು ಮೆದಿತು ಮೆದಿತು ಅಮ್ಮೆದಿತು ಮೆದಿತು ಮೆದಿತು ಅಮ್ಮೆದಿತು ಮೆದಿತು ಮೆದಿತು ಸಾರಿ ಕೆರೆ ಏರಿ ಮೇಲೆ ಮೂರು ಮೂರು ಕರಿ ಕುರಿ ಮರಿ ಮೂರು ಸಾರಿ ಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಸಾರಿ ಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಸಾರಿ ಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಸಾರಿ ಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೆದಿತು ಮೆದಿತು ಮೆದಿತು ಮೆದಿತು ಮೆದಿತು